ಅದೆ ನನ್ನೇ ನನ್ನೇ ಚೇರವಚ್ಚೆ ಚಂಚಲ ಆಮೇಲೆ ತಪಚ್ಚ ತಮಲ ಪಾಕುವನ್ನೆಲ ಅಬ್ಬ ಸೊಗಸು ತೆಲುಪ ಮಾಟ ಕೂಡ ಪಲಕಲ ಅರೆ ಇಪ್ಪುಡೆ ಇಪ್ಪುಡೆ ತೆಚ್ಚಿ ಪೆಟ್ಟು ಚಂಚಲ ಅದಿಲೇನಿ ನಾಡು ನೆಪ್ಪು ಸೆಗಲು ಗುಂಡೆಲ ಅದೆ ನನ್ನೇ ನನ್ನೇ ಚೇರವಚ್ಚೆ ಚಂಚಲ ಆಮೇಲೆ ತಪಚ್ಚ ಕಮಲ ಪಾಕುವನ್ನೆಲ ಅಬ್ಬ ಸೊಗಸು ತೆಲುಪ ಮಾಟ ಕೂಡ ಪಲಕಲ ಅರೆ ಇಪ್ಪುಡೆ ಇಪ್ಪುಡೆ ತೆಚ್ಚಿ ಪೆಟ್ಟು ಚಂಚಲ ಅದಿಲೇನಿ ನಾಡು ನೆಪ್ಪು ಸೆಗಲು ಗುಂಡೆಲ ಆ ಒಕ್ಕ ಗಾನು ಒಕ್ಕತೆ ನಾ ಗುಂಡೆಲ್ಲೋ ನಾ ನಿಂದೆ ಅರೆ ಕೊಂಚಂ ಕೊಂಚಂ ತಾನೇ ನನ್ನ ಪೀಚಿ ಪಿಪಿ ಚೇಸೆ ಅದಿ ಒಕ್ಕೇ ಮಾಟ ಅನ್ನ ಬಲೆ ಮಿಸೆಮಿ ಬಂಗಾರು ಮೂಟ ಇಪ್ಪುಡೆಂತ ಮೊತ್ತುಕುನ್ನ ಅದಿ ಮರಳಿ ರಾದು ರಣ್ಣ ಆ ಒಕ್ಕ ಗಾನು ಒಕ್ಕತೆ ನಾ ಗುಂಡೆಲ್ಲೋ ನಾ ನಿಂದೆ ಅರೆ ಕೊಂಚಂ ಕೊಂಚಂ ತಾನೇ ನನ್ನ ಪೀಚಿ ಪಿಪಿ ಚೇಸೆ ಅಡವಿನಿ ಗುರ್ರಂ ಮಲ್ಲೆ ಅಡ್ಡ ತಿರುಗಿನ ನನ್ನೇ ಒಕ ಪೂವುಲಾಗ ಮಾರ್ಚಿ ವೇಸಿಂದಿ ಬಡಕಲು ತೊಂಗುಂಟೇನೆ ನಾ ಕಲಲೇ ಚೆರಿಗೆ ಆಮೆ ಸೋಯಗಾಲು ನವ್ವಿ ಪೋಗೆ ಮುತ್ಯಂ ಲಾಗ ಏದೋ ಇದ್ದರಿನಿಟ್ಟ ಇಂತಗ ಕಲಿಪೆ ಚಕ್ಕ ಹೋದಾಗುಡು ಮೂತಾಟಲೆನ್ನೋ ಆಡಿ ಪಡಾಮೆ ಕಳ್ಳಕು ಗಂತಲು ಕಟ್ಟಿ ಚೇತುಲು ಚಾಚಿ ನೀ ಕೈನೇದೇ ಬೆತುಕುತು ಉನ್ನ ತನುಗ ಏವೈ ಪೆಳ್ಳಿಂದು ಅದೇ ನನ್ನೇ ನನ್ನೇ ಚೇರವಚ್ಚೆ ಚಂಚಲ ಅಮಿಲೆ ತಪಚ್ಚ ತಮಲ ಪಾಕು ಬನ್ನೆಲ ಅಬ್ಬ ಸೊಗಸು ತೆಲುಪ ಮಾಟ ಕೂಡ ಪಲಕಲ ಅರೆ ಇಪ್ಪುಡೆ ಇಪ್ಪುಡೆ ತೆಚ್ಚಿ ಪೆಟ್ಟು ಚಂಚಲ ಅದಿಲೇನಿ ನಾಡು ನೆಪ್ಪು ಸೆಗಲು ಗುಂಡೆಲ ಬದುಕೇ ರಾಟ್ನಂ ಲೇರಾ ತೆಗ ತಿರುಗುನು ಲೇರಾ ಅದಿ ಪೈನಾ ಕಿಂದ ಅವುತ್ತದಿ ಕದರಾ ಮೊದಟ ಬೈಕೆಗಿರಾನು ನೇ ಬೋರ್ಲಾ ಪಟ್ಟ ಕೊರ ಮೀನು ಮಲ್ಲೆ ಮಡುಗು ಬಿಡಿಚಿ ತನ್ನುಕು ಚಚ್ಚ ಎವರೋ ಕೂಡ ವಸ್ತಾರು ಎವರೋ ಬಿಡಿಚಿ ಪೋತಾರು ಅದಿ ಎವರು ಎಂದು ಕನ್ನದಿ ಮನ ಚೇತಿಲೋ ಲೇದೆ ಬೆಲುಗುಲ ದೇವತ ಒಗದೆಯದನೆ ಕಲವರ ಪರಚಿ ಏದೋ ಮಾಯನು ಚೇಸಿ ತಾನೇ ವೈಪು ಎಂದು ಅದೆ ನನ್ನೇ ನನ್ನೇ ಚೇರವಚ್ಚೆ ಚಂಚಲ ಆಮೇಲೆ ತಪಚ್ಚ ತಮಲ ಪಾಕುವನ್ನೆಲ ಅಬ್ಬ ಸೊಗಸು ತೆಲುಪ ಮಾಟ ಕೂಡ ಪಲಕಲ ಅರೆ ಇಪ್ಪುಡೆ ಇಪ್ಪುಡೆ ತೆಚ್ಚಿ ಪೆಟ್ಟು ಚಂಚಲ ಅದಿಲೇನಿ ನಾಡು ನೆಪ್ಪು ಸೆಗಲು ಗುಂಡೆಲ ಆ ಒಕ್ಕ ಗಾನು ಒಕ್ಕತೆ ನಾ ಗುಂಡೆಲ್ಲೋ ನಾ ನಿಂದೆ ಅರೆ ಕೊಂಚಂ ಕೊಂಚಂ ತಾನೇ ನನ್ನ ಪೀಚಿ ಪಿಪಿ ಚೇಸೆ ಅದಿ ಒಕ್ಕೇ ಮಾಟ ಅನ್ನ ಬಲೆ ಮಿಸೆಮಿ ಬಂಗಾರ ಮೂಟ ಇಪ್ಪುಡೆಂತ ಮೊತ್ತುಕುನ್ನ ಅದಿ ಮರಳಿ ರಾದು ರಣ್ಣ ತನ್ನ ತನ್ನ ತನ್ನೇ